ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಾಯಿಯ ಆರೋಗ್ಯದ ಮೇಲೆ ಸ್ತ್ರೀ ಹಾರ್ಮೋನುಗಳ ಪರಿಣಾಮ, ಈ ಕುರಿತಂತೆ ಡಾಕ್ಟರ್ ಶಾಂತಲಾ ಅರುಣ್ ಕುಮಾರ್ ಅವರು ತಮ್ಮೆಲ್ಲರಿಗೂ ಸ್ಪಂದಿಸಲಿದ್ದಾರೆ. ಬಾಯಿಯ ಆರೋಗ್ಯದ ಮೇಲೆ ಸ್ತ್ರೀ ಹಾರ್ಮೋನುಗಳ ಪರಿಣಾಮಗಳ ಕುರಿತು ಅವರು ಮಾತನಾಡಲಿದ್ದಾರೆ. ಅವರನ್ನ ಮೊದಲು ಪರಿಚಯ ಮಾಡಿಕೊಟ್ಬಿಡ್ತೀನಿ. ಡಾಕ್ಟರ್ ಶಾಂತಲಾ ಅರುಣ್ ಕುಮಾರ್ ಅವರು ಮೂಲತಃ ಚಿತ್ರದುರ್ಗದವರು. ತಮ್ಮ ಬಿಡಿಎಸ್ ಪದವಿಯನ್ನು 2001 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಎಸ್ಡಿಎಂ ದಂತ ಮಹಾವಿದ್ಯಾಲಯ ಧಾರವಾಡದಲ್ಲಿ ಹಾಗೂ ಎಂಡಿಎಸ್ ಸ್ನಾತಕೋತ್ತರ ಪದವಿಯನ್ನು ದಾವಣಗೆರೆಯ ದಂತ ಮಹಾವಿದ್ಯಾಲಯದಲ್ಲಿ 2012 ಪಡೆದುಕೊಂಡರು. 2013 ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಬಾಯಿ ರೋಗ ಮತ್ತು ಕ್ಷಕಿರಣ ವಿಭಾಗಕ್ಕೆ ಸೇರಿದ ಇವರು ಕಳೆದ 12 ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಶಾಂತಲಾ ಅರುಣ್ ಕುಮಾರ್ ಅವರು ಈಗ ಬಾಯಿಯ ಆರೋಗ್ಯದ ಮೇಲೆ ಸ್ತ್ರೀ ಹಾರ್ಮೋನುಗಳ ಪರಿಣಾಮ ಈ ಕುರಿತಂಗ ಮಾತನಾಡ್ತಾರೆ, ಕೇಳೋಣ. ಎಲ್ಲ ಪ್ರೀತಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಕಿರು ಪರಿಚಯ ಮಾಡಿಕೊಟ್ಟ ತಮಗೆ ಧನ್ಯವಾದಗಳು ಸುರೇಖಾ ಅವರೇ. ಈಗಾಗಲೇ ಸುರೇಖಾ ಅವರು ಹೇಳಿದ ಹಾಗೆ ನಾನು ಈ ದಿನ ಮಾತನಾಡಲಿರುವ ವಿಷಯ ಬಾಹ್ಯ ಆರೋಗ್ಯದ ಮೇಲೆ ಸ್ತ್ರೀ ಹಾರ್ಮೋನುಗಳ ಪ್ರಭಾವಗಳೇನು ಎಂಬುದು. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಅದು ಪುರುಷ ಅಥವಾ ಸ್ತ್ರೀಯಾಗಿರಬಹುದು, ಇಬ್ಬರಲ್ಲೂ ಲೈಂಗಿಕ ಹಾರ್ಮೋನುಗಳ ಉತ್ಪಾದನೆಯಾಗುತ್ತದೆ ಮತ್ತು ಜೀವಮಾನದುದ್ದಕ್ಕೂ ಈ ಹಾರ್ಮೋನುಗಳ ಏರಿಳಿತಗಳಾಗುತ್ತವೆ. ಸ್ತ್ರೀಯರಲ್ಲಿ ಮುಖ್ಯವಾಗಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಎಂಬ ಎರಡು ಹಾರ್ಮೋನುಗಳು ಉತ್ಪತ್ತಿಯಾಗುತ್ತವೆ. ಈ ಹಾರ್ಮೋನುಗಳು ಆಕೆಯ ದೇಹದ ಪ್ರತಿ ಅಂಗಾಂಶದ ಮೇಲೆ ಪ್ರಭಾವ ಬೀರುತ್ತವೆ, ಅದರಲ್ಲೂ ಬಾಯಿಯ ಮೇಲೆ ಗಂಭೀರವಾದ ತೊಂದರೆಗಳನ್ನು ಉಂಟುಮಾಡುತ್ತವೆ. ಒಬ್ಬ ಬಾಯಿ ರೋಗಗಳ ತಜ್ಞೆಯಾಗಿ ನನ್ನ ಇಷ್ಟು ವರ್ಷಗಳ ವೃತ್ತಿ ಜೀವನದ ಅನುಭವದ ಪ್ರಕಾರ ಎಷ್ಟೋ ಮಹಿಳೆಯರಿಗೆ ಈ ಕಾಯಿಲೆಗಳ ಬಗ್ಗೆ ಮಾಹಿತಿ ಇಲ್ಲ ಮತ್ತು ಇವುಗಳಿಂದ ಅವರ ದೈನಂದಿನ ಜೀವನಕ್ಕೆ ತೊಂದರೆಯಾಗುತ್ತಿದ್ದರೂ ಅದರ ಅರಿವಿಲ್ಲದೆ ಅನುಭವಿಸುತ್ತಿದ್ದಾರೆ. ಆದ ಕಾರಣ ಪ್ರತಿ ವರ್ಷ March 8 ಆಚರಿಸುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಲ್ಲಿ ಬಾಯಿಯ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಾನು ಈ ದಿನ ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದೇನೆ. ಪ್ರತಿಯೊಬ್ಬ ಹೆಣ್ಣುಮಗಳ ಜೀವಿತಾವಧಿಯಲ್ಲಿ ಹಲವಾರು ಹಂತಗಳಿವೆ. ಪ್ರೌಢಾವಸ್ಥೆ, ಮಾಸಿಕ ಋತುಚಕ್ರ, ಗರ್ಭಾವಸ್ಥೆ, ಋತುಬಂಧ ಪರಿವರ್ತನೆಯ ಸಮಯ ಮತ್ತು ಋತುಬಂಧ. ಒಬ್ಬ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗೆ ಈ ಪ್ರತಿಯೊಂದು ಹಂತದಲ್ಲೂ ಸ್ತ್ರೀ ಲೈಂಗಿಕ ಹಾರ್ಮೋನುಗಳಾದ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ಗಳ ಏರಿಳಿತಗಳಿಂದ ಆಕೆಯ ದೇಹದ ಪ್ರತಿಯೊಂದು ಜೀವಕೋಶಗಳ ಮೇಲಾಗುವ ಪ್ರಭಾವದಿಂದ ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಯ ಜೊತೆಗೆ ಬಾಯಿಯ ಕಾಯಿಲೆಗಳಿಂದಲೂ ಬಳಲುತ್ತಾಳೆ. ದೇಹದ ಪ್ರತಿಯೊಂದು ಜೀವಕೋಶಗಳಲ್ಲಿ ಈ ಹಾರ್ಮೋನುಗಳ ಗ್ರಾಹಕಗಳಿದ್ದು ಅವು ನಿರ್ಣಾಯಕ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಪ್ರೌಢಾವಸ್ಥೆ, ಋತುಚಕ್ರ ಮತ್ತು ಗರ್ಭಾವಸ್ಥೆಯಲ್ಲಿ ಈ ಹಾರ್ಮೋನುಗಳ ಪ್ರಮಾಣ ಅತ್ಯಧಿಕವಾಗಿ ಏರಿದರೆ ಋತುಬಂಧದಲ್ಲಿ ಗಂಭೀರವಾಗಿ ಕುಸಿಯುತ್ತವೆ. ಪ್ರೌಢಾವಸ್ಥೆ ಮತ್ತು ಗರ್ಭಾವಸ್ಥೆಯ ಹಂತಗಳು ಪ್ರತಿಯೊಬ್ಬ ಹೆಣ್ಣುಮಗಳು ತನ್ನ ದೇಹದಲ್ಲಿ ಅನೇಕ ಬದಲಾವಣೆಗಳನ್ನು ಎದುರಿಸುವ ಘಟ್ಟಗಳು. ಈ ಸಮಯದಲ್ಲಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಹಾರ್ಮೋನುಗಳ ಉತ್ಪತ್ತಿ ಉಲ್ಬಣಗೊಳ್ಳುವುದರಿಂದ ಈ ಹಾರ್ಮೋನುಗಳು ಹಲ್ಲಿನ ಸುತ್ತಲಿರುವ ಒಸಡುಗಳ ರಕ್ತ ಸಂಚಾರವನ್ನು ಹೆಚ್ಚಿಸುವುದಲ್ಲದೆ ಇದರ ಮೇಲೆ ರೋಗಾಣುಗಳು ಮತ್ತು ಕೊಳೆತ ಆಹಾರದಿಂದ ಕೂಡಿದ ಪ್ಲಾಕ್ ಎಂಬ ಜೈವಿಕ ಪದರದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಪ್ರಚೋದಿಸಿ ಮತ್ತು ಅವು ಪ್ರತಿಕ್ರಿಯಿಸುವ ವಿಧಾನವನ್ನು ಬದಲಾಯಿಸುತ್ತವೆ. ಇದರಿಂದ ಒಸಡುಗಳು ಉಬ್ಬಿ ಕೆಂಪಗಾಗಿ, ಮೃದುವಾಗಿ, ಒಸಡಿನ ಉರಿಭೂತವಾಗಿ, ಹಲ್ಲುಜ್ಜಿದಾಗ ನೋವುರಹಿತ ರಕ್ತಸ್ರಾವ ಕಿರಿಕಿರಿ ಉಂಟಾಗುತ್ತದೆ. ಇದನ್ನು ಪ್ಯುಬರ್ಟಿ ಜಿಂಜೈವೈಟಿಸ್ ಮತ್ತು ಪ್ರೆಗ್ನೆನ್ಸಿ ಜಿಂಜೈವೈಟಿಸ್ ಎಂದು ಕರೆಯುತ್ತೇವೆ. ಗರ್ಭಾವಸ್ಥೆಯ ಎರಡನೇ ಮತ್ತು ಮೂರನೇ ತ್ರೈಮಾಸಿಕದಲ್ಲಿ ಈ ಒಸಡಿನ ಉರಿಯೂತ ಹೆಚ್ಚಾಗುತ್ತದೆ ಮತ್ತು ಕೆಲವೊಮ್ಮೆ ಒಸಡಿನ ಒಂದು ಭಾಗವು ಕೆಂಪಾದ ಗಡ್ಡೆಯಂತೆ ಬೆಳೆಯುತ್ತದೆ. ಇದನ್ನು ಗರ್ಭಾವಸ್ಥೆಯ ಒಸಡಿನ ಗಡ್ಡೆ ಅಥವಾ ಪ್ರೆಗ್ನೆನ್ಸಿ ಟ್ಯೂಮರ್ ಅಥವಾ ಗ್ರಾನುಲೋಮಾ ಗ್ರಾವಿಡೇರಮ್ ಎನ್ನುತ್ತೇವೆ. ಇದು ಇಸ್ಟ್ರೋಜನ್ ಹಾರ್ಮೋನು ಒಸಡಿನ ರಕ್ತನಾಳಗಳಲ್ಲಿ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಅನ್ನು ಹೆಚ್ಚಿಸುವುದರಿಂದ ಹೊಸ ರಕ್ತನಾಳಗಳು ಮೊಳಕೆ ಹೊಡೆದು ಗಡ್ಡೆಯಂತೆ ಬೆಳೆಯುತ್ತದೆ. ದಂತವೈದ್ಯರು ಸಾವಿರಾರು ಮಹಿಳೆಯರಲ್ಲಿ ಇಂತಹ ಬದಲಾವಣೆಗಳನ್ನು ಗಮನಿಸಿ ಆಳವಾದ ಅಧ್ಯಯನದಿಂದ ತಿಳಿದು ಬಂದ ವಿಷಯವೇನೆಂದರೆ, ಯಾವ ಮಹಿಳೆಯರ ಬಾಯಿ ಸ್ವಚ್ಛವಾಗಿದೆಯೋ ಅಂಥವರಲ್ಲಿ ಈ ಹಾರ್ಮೋನುಗಳು ಅಷ್ಟಾಗಿ ತೊಂದರೆ ಉಂಟು ಮಾಡುವುದಿಲ್ಲ. ಇದರ ಅರ್ಥ, ಒಸಡುಗಳು ರೋಗಾಣುಗಳಿಂದ ತುಂಬಿದ್ದರೆ ಅವು ಉತ್ಪಾದಿಸುವ ವಿಷಕಾರಿ ಆಮ್ಲಗಳಿಗೆ ಒಸಡಿನ ಅಂಗಾಂಶಗಳು ತೀವ್ರತರನಾಗಿ ಪ್ರತಿಕ್ರಿಯಿಸುವಂತೆ ಈ ಹಾರ್ಮೋನುಗಳು ಪ್ರಚೋದಿಸುತ್ತವೆ. ಗರ್ಭಾವಸ್ಥೆಯ ಸಮಯದಲ್ಲಿ ಕೆಲವೊಮ್ಮೆ ಈ ಒಸಡಿನ ಉರಿಯೂತ ಉಲ್ಬಣಗೊಂಡು ಹಲ್ಲಿನ ಬೇರಿನ ಸುತ್ತಲಿರುವ ಪರಿದಂತ ಅಂಗಾಂಶ ಮತ್ತು ಎಲುಬಿಗೂ ಹರಡಿ ಪೆರಿಯೋಡಾಂಟೈಟಿಸ್ ಎಂಬ ಒಸಡಿನ ಕಾಯಿಲೆ ಉಂಟಾಗುತ್ತದೆ. ಇದರಿಂದ ಒಸರುವ ವಿಷಕಾರಿ ವಸ್ತುಗಳು ರಕ್ತವನ್ನು ಸೇರಿ ಬೆಳೆಯುತ್ತಿರುವ ಭ್ರೂಣದ ಮೇಲೆ ಪ್ರಭಾವ ಬೀರಿ ಶಿಶುವಿನ ಬೆಳವಣಿಗೆ ಕುಂಠಿತವಾಗಿ ಮಗುವಿನ ಜನನದ ತೂಕ ಕಡಿಮೆಯಾಗಬಹುದು, ಇಲ್ಲವೇ ಸ್ವಾಭಾವಿಕ ಗರ್ಭಪಾತ ಅಥವಾ 9 ತಿಂಗಳು ತುಂಬುವ ಮುನ್ನವೇ ಅಕಾಲ ಪ್ರಸವವೂ ಸಂಭವಿಸಬಹುದು. ಗರ್ಭವತಿಯಲ್ಲಿ ಈಗಾಗಲೇ ಹುಳುಕು ಹಲ್ಲುಗಳಿದ್ದರೆ ಅವು ಕೀವಾಗಿ ಬಾವು ಬಂದು ಬಾಧಿಸಬಹುದು ಮತ್ತು ಈ ಗರ್ಭಾವಸ್ಥೆಯ ಸಮಯದಲ್ಲಿ ಯಾವುದೇ ಚಿಕಿತ್ಸೆ ಮತ್ತು ಔಷಧಿಗಳ ಸೇವನೆ ನಿಷಿದ್ಧವಾದ್ದರಿಂದ ಆಕೆ ನೋವಿನಿಂದ ಸರಿಯಾದ ಪೌಷ್ಟಿಕ ಆಹಾರ ಸೇವಿಸಲಾಗದೆ ಗರ್ಭದಲ್ಲಿರುವ ಮಗುವಿಗೆ ತೊಂದರೆಯಾಗಬಹುದು. ಹೆಣ್ಣು ಮಕ್ಕಳಲ್ಲಿ ಪ್ರತಿ ಮಾಸಿಕ ಋತುಚಕ್ರದ 2-3 ದಿನ ಮೊದಲು ಬಾಯಿಯ ರುಚಿಯಲ್ಲಿ ಬದಲಾವಣೆಯಾಗಬಹುದು. ಲಾಲರಸಗ್ರಂಥಿಗಳು ಊದಿಕೊಳ್ಳುವಿಕೆ ಅಥವಾ ಕ್ಯಾಂಕರ್ ಹುಣ್ಣುಗಳಾಗಬಹುದು. ಇವೆಲ್ಲವೂ ತಾತ್ಕಾಲಿಕವಾಗಿದ್ದು ಋತುಸ್ರಾವ ಪ್ರಾರಂಭವಾದ ಕೂಡಲೇ ಮಾಯವಾಗುತ್ತವೆ. ಋತುಬಂಧವು ಪ್ರತಿ ಮಹಿಳೆಯ ಜೀವನದ ಅತ್ಯಂತ ಸವಾಲಿನ ಘಟ್ಟವಾಗಿದ್ದು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ದೈಹಿಕ ಮತ್ತು ಮಾನಸಿಕ ಅಸ್ಥಿರತೆಗೆ ಕಾರಣವಾಗುತ್ತದೆ. ಋತುಬಂಧ ಎಂದರೆ ಋತುಚಕ್ರದ ಮೂಲಕ ಪ್ರಾರಂಭವಾದ ಅಂಡಾಶಯದ ಕಾರ್ಯವು ತನ್ನ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸಿದಾಗ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಹಾರ್ಮೋನುಗಳ ಸ್ರವಿಸುವಿಕೆ ಕಡಿಮೆಯಾಗಿ ಋತುಚಕ್ರವು ಸ್ಥಗಿತಗೊಳ್ಳುತ್ತದೆ. ಅದರಲ್ಲೂ ಪ್ರಮುಖವಾಗಿ ಇಸ್ಟ್ರೋಜನ್ ಹಾರ್ಮೋನಿನ ಪ್ರಮಾಣ ಗಣನೀಯವಾಗಿ ಕುಸಿಯುತ್ತದೆ. ಸ್ತ್ರೀಯ ಪ್ರತಿಜೀವ ಕೋಶಗಳ ಬೆಳವಣಿಗೆಗೆ ಮತ್ತು ಆರೋಗ್ಯಕ್ಕೆ ಈ ಹಾರ್ಮೋನು ಬಹಳ ಮುಖ್ಯ. ಇದು ER ಆಲ್ಫಾ ಮತ್ತು ಬೀಟಾ ಎಂಬ ಗ್ರಾಹಕಗಳ ಮೂಲಕ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಋತುಬಂಧದಲ್ಲಾಗುವ ಹಾರ್ಮೋನಿನ ಕೊರತೆಯಿಂದ ಆಯಾ ಅಂಗಾಂಶಗಳು ರೋಗಗ್ರಸ್ತವಾಗುವುದರಿಂದ ಮಹಿಳೆಯರಲ್ಲಿ ವಿವಿಧ ವಿಲಕ್ಷಣ ಮಾನಸಿಕ ದೈಹಿಕ ರೋಗಗಳು ನೋವುಗಳು ಕಂಡುಬರುತ್ತವೆ. ಇವುಗಳೆಂದರೆ ಹಠಾತ್ ದೇಹ ಬಿಸಿಯಾಗುವಿಕೆ, ಬೆವರುವುದು, ಉದ್ವೇಗ, ಆತಂಕ, ಕೋಪ, ಸಿಡುಕುತನ, ಪಾದಗಳಲ್ಲಿ ಉರಿ, ಮಾನಸಿಕ ಖಿನ್ನತೆ, ಜೀವನದಲ್ಲಿ ನಿರಾಸಕ್ತಿ ಮುಂತಾದುವು. ಇವೆಲ್ಲವುಗಳ ಮಧ್ಯೆ ಬಾಯಿಯಲ್ಲೂ ನಾನಾ ರೀತಿಯ ಕಾಯಿಲೆಗಳು ಉಲ್ಬಣಗೊಳ್ಳುತ್ತವೆ. ಇದಕ್ಕೆ ಕಾರಣ, ಇಸ್ಟ್ರೋಜನ್ ಗ್ರಾಹಕಗಳು ಬಾಯಿಯ ಗುಲಾಬಿ ಬಣ್ಣದ ಚರ್ಮ, ಲಾಲಾರಸಗ್ರಂಥಿ, ದವಡೆಗಳು, ಪರಿದಂತ ಮತ್ತು ನಾಲಿಗೆಯ ರುಚಿಮೊಗ್ಗುಗಳಲ್ಲಿದ್ದು ಈ ಭಾಗಗಳು ರೋಗಗಳಿಗೆ ತುತ್ತಾಗುತ್ತವೆ. ಋತುಬಂಧದಲ್ಲಿ ಒಣಬಾಯಿ ಅಥವಾ ಜಿರೋಸ್ಟೋಮಿಯಾ ಬಾಯಿ ಒಣಗುವಿಕೆ ಒಂದು ಸಾಮಾನ್ಯವಾದ ಅಸಹನೀಯ ಪರಿಸ್ಥಿತಿ. ಇದು ಬಾಯಿಯಲ್ಲಿ ನೀರಿನಂತಿರುವ ಜೊಲ್ಲುರಸ ಅಥವಾ ಲಾಲಾರಸದ ಹರಿವು ಮತ್ತು ಕಾರ್ಯಕ್ಷಮತೆ ಕುಂಠಿತವಾಗುವುದರಿಂದ ಆಗುತ್ತದೆ. ಋತುಬಂಧದಲ್ಲಿ ಈ ದ್ರವವನ್ನು ಉತ್ಪಾದಿಸುವ ಗ್ರಂಥಿಗಳು ನಶಿಸಿ ಹೋಗುವುದರಿಂದ ಇದು ಉಂಟಾಗುತ್ತದೆ. ಇದು ಒಂದು ನೈಸರ್ಗಿಕ ದ್ರವ. ಇದು ಬಾಯಿಯ ತೇವಾಂಶವನ್ನು ಕಾಪಾಡಿ ಮೃದುವಾಗಿಸಿ ಮಾತನಾಡಲು, ಆಹಾರದ ಜೊತೆ ಬೆರೆತು ಘನ ಆಹಾರವನ್ನು ಜಗಿಯಲು ಮತ್ತು ನುಂಗಲು ಸಹಕರಿಸುತ್ತದೆ. ಈ ದ್ರವ ಮುಖ್ಯವಾಗಿ ನೀರು, ರೋಗನಿರೋಧಕ ಮತ್ತು ಜೀವ ಪುನರ್ ಉತ್ಪಾದಕ ಅಂಶಗಳಿಂದ ಕೂಡಿದ್ದು ಪ್ರತಿ ಹಲ್ಲು ಮತ್ತು ಬಾಯಿಯ ಕುಹರಗಳನ್ನು ಆಗಿಂದಾಗೆ ಸ್ವಯಂ ಶುದ್ಧೀಕರಿಸಿ ಹುಳುಕು ಹಲ್ಲು ಸೋಂಕುಗಳಾಗದಂತೆ ಸಂರಕ್ಷಿಸಿ ರೋಗಗಳಿಂದಾದ ಅಂಗಾಂಶಗಳ ಹಾನಿಯನ್ನು ಪುನರ್ಜೀವನಗೊಳಿಸುತ್ತದೆ. ಋತುಬಂಧದಲ್ಲಿ ಈ ನೀರಿನಂತಿರಬೇಕಾದ ಲಾಲಾರಸವು ಜಿಗುಜಿಗುಟಾಗಿ ಆಮ್ಲೀಯತೆ ಹೆಚ್ಚುವುದರಿಂದ ಬಾಯಿಯಲ್ಲಿ ಆಹಾರದ ಕಣಗಳು ಕೊಳೆತು ಹಲ್ಲಿನ ಸುತ್ತ ಜೈವಿಕ ಪದರವಾಗಿ ಶೇಖರಣೆಯಾಗಿ ಕ್ರಮೇಣ ಚಕ್ಕೆಯಂತೆ ಮಾರ್ಪಟ್ಟು ಒಸಡು ಮತ್ತು ಪರಿದಂತದ ಉರಿಯೂತಕ್ಕೆ ಕಾರಣವಾಗುತ್ತದೆ. ಬಾಯಿಯ ಒಣಗುವಿಕೆಯಿಂದ ಬಾಯಿಯ ಚರ್ಮದಲ್ಲಿ ಸೂಕ್ಷ್ಮ ಬಿರುಕುಗಳಾಗುವುದರಿಂದ ಚರ್ಮವು ಕೆಂಪಾಗಿ ಬಿಸಿ ಮತ್ತು ಮಸಾಲೆಯುಕ್ತ ಆಹಾರ ಸೇವಿಸಿದಾಗ ನಾಲಿಗೆ ಉರಿಯುತ್ತದೆ. ಇದನ್ನು ಮ್ಯೂಕೋಸ್ಟೊಮಟೈಟಿಸ್ ಎನ್ನುತ್ತೇವೆ. ಮತ್ತು ಬಾಯಿಯ ದುರ್ವಾಸನೆ ಮತ್ತು ಹುಳುಕು ಹಲ್ಲುಗಳಿಗೆ ಇದು ದಾರಿ ಮಾಡಿಕೊಡುತ್ತದೆ. ಋತುಬಂಧದಲ್ಲಿ ರುಚಿ ಮೊಗ್ಗುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಇದರಿಂದ ನಾಲಿಗೆಯ ರುಚಿ ಗ್ರಹಿಕೆಯಲ್ಲೂ ವ್ಯತ್ಯಾಸಗಳಾಗುತ್ತದೆ. ಇದರಿಂದ ರುಚಿಯ ಅಸ್ಪಷ್ಟತೆ, ಕಹಿ ಅಥವಾ ಲೋಹಿಯ ರುಚಿಯ ಅನುಭವವಾಗಬಹುದು. ಇದನ್ನು ಐಪೋಗ್ಯೂಸಿಯಾ, ಎಗ್ಯೂಸಿಯಾ ಅಥವಾ ಡಿಸ್ಗ್ಯೂಸಿಯಾ ಎಂದು ಕರೆಯುತ್ತೇವೆ. ಇಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟಿರಾನ್ ಹಾರ್ಮೋನುಗಳು ಮುಖ್ಯವಾಗಿ ಹಲ್ಲನ್ನು ತನ್ನ ಸುತ್ತಲಿರುವ ಎಲುಬಿಗೆ ಭದ್ರವಾಗಿ ಹಿಡಿದಿಟ್ಟಿರುವ ಪರಿದಂತ ಅಂಗಾಂಶ ಮತ್ತು ಆಲ್ವೆಲಾರ್ ಮೂಳೆಗಳು ಸುಸ್ಥಿರವಾಗಿರಲು ಬೇಕಾದ ಫೈಬ್ರೋಬ್ಲಾಸ್ಟ್, ಆಸ್ಟಿಯೋಬ್ಲಾಸ್ಟ್ ಎಂಬ ಜೀವಕೋಶಗಳು ಮತ್ತು ಕೊಲಾಜಿನ್ ಫೈಬರ್ ಎಂಬ ನಾರಿನಾಂಶ ಹೆಚ್ಚಿಸಿ ಮೂಳೆಗಳನ್ನು ಕರಗುವಂತೆ ಮಾಡುವ ಆಸ್ಟಿಯೋಕ್ಲಾಸ್ಟ್ ಮತ್ತು ಅಂಗಾಂಶಗಳನ್ನು ರೋಗಗ್ರಸ್ತವಾಗಿಸುವ ಇಂಟರ್ಲ್ಯೂಕಿನ್ 10, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ 10 ಅಂಡ್ ಪ್ರೋ ಇನ್ಫ್ಲಮೇಟರಿ ಸೈಟೋಕಿನ್ಸ್ ಎಂಬ ವಿಷಕಾರಿ ಪದಾರ್ಥಗಳನ್ನು ನಿಯಂತ್ರಣದಲ್ಲಿಟ್ಟು ಹಲ್ಲುಗಳು ಸದೃಢವಾಗಿರುವಂತೆ ಕಾಪಾಡುತ್ತವೆ. ಆದರೆ ಋತುಬಂಧದಲ್ಲಿ ಈ ಹಾರ್ಮೋನುಗಳ ಕೊರತೆಯಿಂದ ದವಡೆಗಳ ಎಲುಬುಗಳು ಮೆತ್ತಗಾಗಿ ಖನಿಜಗಳ ಸಾಂದ್ರತೆ ಕಳೆದುಕೊಂಡು ಆಸ್ಟಿಯೋಪೋರೋಸಿಸ್ಗೆ ತುತ್ತಾಗಿ ದವಡೆಗಳು ಕರಗಿ ಪೆರಿಯೋಡಾಂಟೈಟಿಸ್ನಿಂದ ಹಲ್ಲುಗಳಿಗೆ ಗಟ್ಟಿಯಾದ ಬುನಾದಿಯಿಲ್ಲದೆ ಹಲ್ಲುಗಳು ಸಡಿಲಗೊಂಡು ಶಾಶ್ವತವಾಗಿ ಬಿದ್ದು ಹೋಗುತ್ತವೆ. ಋತುಬಂಧನಗೊಳಗಾದ ಮಹಿಳೆಯರು ಹಾರ್ಮೋನುಗಳ ಅಸಮತೋಲನೆಯಿಂದಾಗುವ ಖಿನ್ನತೆಯನ್ನು ವ್ಯಕ್ತಪಡಿಸಲಾಗದೆ ಮನಸ್ಸು ಮತ್ತು ದೇಹ ಇವೆರಡರ ನಡುವೆ ನಡೆಯುವ ಆಂತರಿಕ ಸಂಘರ್ಷದಿಂದ ಬಾಯಿ ಚರ್ಮದಲ್ಲಿ ಕೆಲವು ಕೆಂಪು ಬಿಳಿ ಮಿಶ್ರಿತ ಉಣ್ಣುಗಳು, ಕಪ್ಪು ಮಚ್ಚೆಗಳಂತಹ ಬದಲಾವಣೆಗಳನ್ನು ಕಾಣುತ್ತೇವೆ. ಇವನ್ನು ಲೈಕೆನ್ ಪ್ಲಾನಸ್, ಲೈಕೆನಾಯ್ಡ್ ರಿಯಾಕ್ಷನ್ಸ್, ಪೆಂಫಿಗಸ್, ಆಫ್ಟರ್ಸಲ್ಸರ್ಸ್, ಡಿಸ್ಕೊಮೆಟಿವ್ ಜಿಂಜೈವಿಟಿಸ್ ಎಂದು ಕರೆಯುತ್ತೇವೆ. ಶೇಕಡ 10-19% ಮಹಿಳೆಯರಲ್ಲಿ ಇದು ಸಾಮಾನ್ಯವಾಗಿ ಕಾಣುತ್ತೇವೆ. ಸುಡುಬಾಯಿ ಅಥವಾ ಬರ್ನಿಂಗ್ ಮೌತ್ ಸಿಂಡ್ರೋಮ್ ಅಥವಾ ಗ್ಲಾಸೋಪೈರೋಸಿಸ್ ಎಂಬ ಇನ್ನೊಂದು ಅಸ್ಪಷ್ಟ, ಅಸಹಜ, ಅಹಿತಕರ ದೀರ್ಘಕಾಲಿಕ ಬಾಯಿಯ ನೋವು ಅಥವಾ ಉರಿ ಸಾಮಾನ್ಯವಾಗಿ ಋತುಬಂಧನಕ್ಕೊಳಗಾದ ಮಹಿಳೆಯರಲ್ಲಿ ನೋಡುತ್ತೇವೆ. ಇದು ನಾಲಿಗೆ, ಬಾಯಿ, ತುಟಿ, ಒಸಡುಗಳಲ್ಲಿ ಚೂಪಾದ ಸೂಜಿಗಳಿಂದ ಚುಚ್ಚಿದಂತಹ ಉರಿಯ ಸಂವೇದನೆಯಾಗಿರುತ್ತದೆ. ಆದರೆ ಈ ಭಾಗಗಳಲ್ಲಿ ನಾವು ಪರೀಕ್ಷಿಸಿದಾಗ ಯಾವುದೇ ರೋಗ ಲಕ್ಷಣಗಳು ಇರುವುದಿಲ್ಲ. ಈ ಕಾಯಿಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲವಾದರೂ ಕೆಲವು ಅಧ್ಯಯನಗಳ ಮೂಲಕ ತಿಳಿದ ವಿಷಯವೇನೆಂದರೆ ಋತುಬಂಧದಲ್ಲಿ ಬಾಯಿಯ ಚರ್ಮವು ತೆಳುವಾಗಿ ಸೂಕ್ಷ್ಮಗೊಂಡು ರಕ್ತ ಸಂಚಾರ ಕಡಿತವಾಗಿ ಮತ್ತು ನರಗಳಲ್ಲಾಗುವ ನ್ಯೂರೋಪಥಿಕ್ ಬದಲಾವಣೆ ಮತ್ತು ನಾಲಿಗೆಯಿಂದ ಮೆದುಳಿಗೆ ಸಿಗ್ನಲ್ ನೀಡುವ ನರಗಳಲ್ಲಿ ನ್ಯೂರೋ ಡಿಸ್ರೆಗ್ಯುಲೇಷನ್ನಿಂದ ಈ ತೊಂದರೆಗಳು ಉಂಟಾಗುತ್ತದೆ ಎಂದು ತಿಳಿಯಲಾಗಿದೆ. ಋತುಬಂಧಕ್ಕೊಳಗಾದ ಮಹಿಳೆಯರಲ್ಲಿ ಕೆಲವೊಮ್ಮೆ ಮುಖ, ಬಾಯಿ, ಹಲ್ಲು ಮತ್ತು ಕೆಳದವಡೆಯ ಕೀಲುಗಳಲ್ಲಿ ವಿಚಿತ್ರ ನೋವುಗಳು ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಒಟ್ಟಾಗಿ ಇಡಿಯೋಪಥಿಕ್ ಓರೋಫೇಷಿಯಲ್ ಪೇಯ್ನ್ಸ್ ಎಂದು ವರ್ಗೀಕರಿಸಲಾಗಿದೆ. ಇದರಲ್ಲಿ ಎಟಿಪಿಕಲ್ ಫೇಷಿಯಲ್ ಪೇಯ್ನ್, ಎಟಿಪಿಕಲ್ ಒಡೆಂಟಾಲ್ಜಿಯಾ, ಟ್ರೈಜಮೆನಲ್ ನ್ಯೂರಾಲ್ಜಿಯಾ ಮುಂತಾದವು ಎಂದು ವರ್ಗೀಕರಿಸಲಾಗಿದೆ. ಇಲ್ಲಿಯೂ ಗಮನಾರ್ಹ ವಿಷಯವೇನೆಂದರೆ ಈ ಯಾವುದೇ ಭಾಗಗಳಲ್ಲಿ ಯಾವುದೇ ಕಾಯಿಲೆ ಅಥವಾ ರೋಗ ಚಿಹ್ನೆಗಳು ಕಂಡುಬರುವುದಿಲ್ಲ. ಆದರೆ ರೋಗಿಯು ತೀವ್ರತರನಾದ ಸತತ ನೋವೆಂದು ದೂರುತ್ತಾರೆ. ಪ್ರತಿಯೊಬ್ಬ ಹೆಣ್ಣುಮಗಳು ಮತ್ತು ಮಹಿಳೆಯರು ಬಾಯಿಯ ಆರೋಗ್ಯಕ್ಕಾಗಿ ಅನುಸರಿಸಲೇಬೇಕಾದ ಪದ್ಧತಿಗಳೆಂದರೆ ಪ್ರೌಢಾವಸ್ಥೆ, ಗರ್ಭಾವಸ್ಥೆಯ ಪ್ರತಿ 3 ತಿಂಗಳಿಗೊಮ್ಮೆ ಮತ್ತು ಋತುಬಂಧ ಪ್ರಾರಂಭವಾದಾಗಿನಿಂದ ಪ್ರತಿ 6 ತಿಂಗಳಿಗೊಮ್ಮೆ ದಂತ ಮತ್ತು ಬಾಯಿಯ ಆರೋಗ್ಯ ತಜ್ಞರನ್ನು ಭೇಟಿ ಮಾಡಿ ತಪಾಸಣೆಗೊಳಗಾಗಿ ಅವರಿಂದ ಸಲಹೆ ಮತ್ತು ಚಿಕಿತ್ಸೆಗಳನ್ನು ಪಡೆದುಕೊಳ್ಳಬೇಕು. ಇದರ ಜೊತೆ ಋತುಬಂಧದ ಸಮಯದಲ್ಲಿ ಕೆಲವು ಜೀವನ ಶೈಲಿಯ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಅಗತ್ಯವಿದೆ. ಅವೆಂದರೆ ಊಟವಾದ ನಂತರ ಬಾಯಿ ಮುಕ್ಕಳಿಸುವುದು, ದಿನಕ್ಕೆರಡು ಬಾರಿ ಹಲ್ಲು ಮತ್ತು ನಾಲಿಗೆಯನ್ನು ಸ್ವಚ್ಛಗೊಳಿಸಿಕೊಳ್ಳುವುದು, ಸಕ್ಕರೆ, ಆಮ್ಲೀಯ, ಮಸಾಲೆಯುಕ್ತ ಮತ್ತು ಹಲ್ಲಿಗೆ ಅಂಟುವಂತಹ ಆಹಾರಗಳನ್ನು ಕಡಿಮೆ ಮಾಡುವುದು, ಕಾಫಿ, ಟೀ, ಎಲೆ ಅಡಿಕೆ, ತಂಬಾಕುಗಳನ್ನು ವರ್ಜಿಸುವುದು, ಪೌಷ್ಟಿಕಾಂಶಗಳುಳ್ಳ ಸಮತೋಲನ ಆಹಾರ ಮತ್ತು ನೀರು ಮತ್ತು ನಾರಿನಾಂಶ ಹೆಚ್ಚಿರುವ ಹಣ್ಣು ತರಕಾರಿಗಳ ಬಳಕೆ, ಫ್ಲೋರೈಡ್ಯುಕ್ತ ಹಲ್ಲಿನ ಪೇಸ್ಟನ್ನು ಉಪಯೋಗಿಸುವುದು, ಅತಿಯಾದ ಮೌತ್ವಾಶ್ಗಳ ಬಳಕೆ ನಿಲ್ಲಿಸುವುದು, ಒಣಬಾಯಿಯಿಂದ ಬಳಲುತ್ತಿರುವವರು ದಂತವೈದ್ಯರಿಂದ ಆಗಾಗ್ಗೆ ಹೆಚ್ಚಿನ ಸ್ವಚ್ಛತಾ ಚಿಕಿತ್ಸೆ ಪಡೆದುಕೊಳ್ಳುವುದು, ಆಗಾಗ್ಗೆ ಮತ್ತು ಹೆಚ್ಚಿನ ನೀರನ್ನು ಕುಡಿಯುವುದು, ಸಕ್ಕರೆ ಇಲ್ಲದ ತಣ್ಣೆನೆಯ ಹಾಲು ಮತ್ತು ಮೊಸರನ್ನು ಸೇವಿಸುವುದು, ಐಸ್ ಕ್ಯೂಬ್ ಅಥವಾ ಐಸ್ ಚಿಪ್ಗಳನ್ನು ಚೀಪುವುದು, ಸಕ್ಕರೆ ಮುಕ್ತ ಚೂಯಿಂಗಮ್ಗಳನ್ನು ಅಗಿಯುವುದು, ಉಳಿಯಾದ ಹಣ್ಣುಗಳನ್ನು ಸೇವಿಸುವುದರಿಂದ ಸ್ವಾಭಾವಿಕವಾಗಿ ಲಾಲಾರಸಗ್ರಂಥಿಗಳು ಪ್ರಚೋದನೆಗೊಳ್ಳುತ್ತವೆ. ಒಣಬಾಯಿ ತೀವ್ರತರನಾಗಿದ್ದರೆ ನೀವು ಬಾಯಿಯ ಆರೋಗ್ಯ ತಜ್ಞರನ್ನು ಭೇಟಿ ಮಾಡಿದರೆ ಅವರು ಲಾಲಾ ರಸಗ್ರಂಥಿಗಳನ್ನು ಪ್ರಚೋದಿಸುವ ಕೆಲವು ಔಷಧಿಗಳನ್ನು ಸಲಹೆ ನೀಡುತ್ತಾರೆ ಅಥವಾ ಕೃತಕ ಲಾಲಾ ರಸಗಳ ಬಳಕೆಗೆ ಸಲಹೆ ನೀಡುತ್ತಾರೆ. ಹುಳುಕು ಹಲ್ಲನ್ನು ತಡೆಗಟ್ಟಲು ಮನೆಯಲ್ಲೇ ಸುಲಭವಾಗಿ ಉಪಯೋಗಿಸಬಹುದಾದಂತಹ ಫ್ಲೋರೈಡ್ ಜೆಲ್, ಸ್ಪ್ರೇ, ವಾರ್ನಿಷ್ಗಳನ್ನು ಸೂಚಿಸುತ್ತಾರೆ. ಸುಡುಬಾಯಿ ಮತ್ತು ಹುಣ್ಣುಗಳಿಗೆ ಅರವಳಿಕೆಯುಕ್ತ ಅಥವಾ ಸ್ಟೀರಾಯ್ಡ್ ಲೇಪನಗಳನ್ನು ಸೂಚಿಸುತ್ತಾರೆ ಮತ್ತು ಯಾವುದೇ ರೋಗ ಲಕ್ಷಣ ಕಾಣಿಸದೆ ಬರುವ ನೋವು ಉರಿ ತೊಂದರೆಗಳಿಗೆ ರೋಗಿಯ ಜೊತೆ ಮುಕ್ತ ಸಮಾಲೋಚನೆ ಜೊತೆಗೆ ಔಷಧಿಗಳನ್ನು ನೀಡುತ್ತಾರೆ. ಅಂತಿಮವಾಗಿ ನಾನು ಎಲ್ಲ ಮಹಿಳೆಯರಿಗೆ ಹೇಳಬಯಸುವ ಕಿವಿ ಮಾತೇನೆಂದರೆ, ತಾವೆಲ್ಲರೂ ಬಾಯಿಯಲ್ಲಿ ಯಾವುದೇ ಸಣ್ಣ ತೊಂದರೆ ಕಾಣಿಸಿಕೊಂಡರೂ ಉದಾಸೀನ ಮಾಡದೆ ತಕ್ಷಣ ಬಾಯಿ ರೋಗ ತಜ್ಞರನ್ನು ಭೇಟಿ ಮಾಡಿ ಮತ್ತು ಬಾಯಿಯ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಏಕೆಂದರೆ ಬಾಯಿಯ ಆರೋಗ್ಯವು ದೇಹದ ಆರೋಗ್ಯದ ಅವಿಭಾಜ್ಯ ಅಂಗವಾಗಿದ್ದು, ನಗು ನಗುತ್ತಾ ಸುಂದರವಾಗಿ ಆರೋಗ್ಯದಿಂದಿರಲು ಆರೋಗ್ಯಕರ ಬಾಯಿ ಮತ್ತು ಹಲ್ಲುಗಳಿಂದ ಮಾತ್ರ ಸಾಧ್ಯ. ಇಲ್ಲವಾದರೆ ನಿಮ್ಮ ಆಕರ್ಷಕ ನಗುವಿಗೆ ಶಾಶ್ವತ ಹಾನಿಯಾಗಬಹುದು ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ಈ 2025 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇನ್ನೂ ತುಂಬ ದೂರ ಇದೆ ಡಾಕ್ಟರ್. ಕೇಳಿದ್ರೆ ಇಷ್ಟೊತ್ತು ಬಾಯಿಯ ಆರೋಗ್ಯದ ಮೇಲೆ ಸ್ತ್ರೀ ಹಾರ್ಮೋನುಗಳ ಪರಿಣಾಮಗಳು ಕುರಿತಂತೆ ಡಾಕ್ಟರ್ ಶಾಂತಲಾ ಅರುಣ್ ಕುಮಾರ್ ಅವರು ತುಂಬ ವಿವರವಾಗಿ ವಿಷಯಗಳನ್ನು ತಿಳಿಸಿದ್ರು. ಕರೆಯನ್ನು ನೋಡಿಬಿಡೋಣ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ಕಾರ ಮೇಡಮ್. ಹಲೋ ಹಲೋ ಯಾರು ಮಾತಾಡಿದ್ರಿ? ನಾನು ಶಿರೋಳದಿಂದ ನಿಮ್ಮತ್ತ ಕೇಳೋದು. ಕೇಳಿ ಕೇಳಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಅಂದ್ರೆ ಮೇಡಮ್, ಈಗ ನಾರಿನಾಂಶ ಇರುವ ಹಣ್ಣುಗಳು ತರಕಾರಿಗಳು ಅಂದ್ರಲ್ಲ ಮೇಡಮ್, ಅವು ಯಾವವು ಅಂತ ಒಟ್ಟು ವಿವರಿಸ್ರಿ. ಈಗ ಗ್ರಾಮೀಣ ಪ್ರದೇಶದೊಳಗ ತಿಳಿದಿಲ್ಲ. ಆಯ್ತಾಯ್ತಾಯ್ತು, ಅಂದ್ರೆ ಹೇಳಿದ್ರೆ ಅನುಕೂಲ ಆಗುತ್ತೆ. ವೇಳೆ ಆಗ್ತಾ ಇದೆ, ಪ್ರಶ್ನೆ ಶಾರ್ಟ್ ಆಗಿರ್ಲಿಟ್ಟು ಡಾಕ್ಟರ್ ಹೇಳಿ. ನೀರಿನಂಶ ಜಾಸ್ತಿ ಇರೋದಂದ್ರೆ ಕಲ್ಲಂಗಡಿ ಹಣ್ಣು ಇರ್ಬೋದು ಅಥವಾ ಅನಾನಸ್ಸು, ಕಿತ್ತಳೆ ಹಣ್ಣು, ಈ ಥರದ್ದು ನಾರಿನಂಶ. ಕಾಯಿಪಲ್ಲೆ ನಿಮಗೆ ಗೊತ್ತೇ ಇರ್ತೈತ್ರಿ, ಎಲ್ಲ ಕಾಯಿಪಲ್ಲೆಗಳನ್ನು ಉಪಯೋಗಿಸ್ಬೋದು. ನೀರಿನಂಶ ಇರೋ ಹಣ್ಣುಗಳಂದ್ರೆ ಮೇಯ್ನ್ ಆಗಿ ಇವು. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಡಾಕ್ಟರ್ಗೆ. ನಾ ಧ್ರುವ ಆನಂದ್ ಸಾಗರ್ ಅಂತ ಹೇಳಿ ಬಾಲ್ಕೊಂಡಿ ಮಾತಾಡ್ತೀನಿ. ಐ ಆಮ್ 75 ವರ್ಷ ಓಲ್ಡ್, ಬ್ಲೈಂಡ್ ಇದ್ದೀನಿ. ಸರ್ ಪ್ರಶ್ನೆ ಕೇಳಿ. ಪ್ರಶ್ನೆ ಏನಂತಂದ್ರೆ, ಈಗ ಮೆನೋಪಾಸ್ ಹಾಕೊಳ್ಳಿ, ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್, ಇವು ಹಾರ್ಮೋನ್ಸ್ ಕ್ಲೋಸ್ ಆಗಿರ್ತವೆ, ಬರೋ ಬಹಳ ಕಡಿಮೆ ಆಗ್ತದೆ. ವೆಸ್ಟರ್ನ್ ಕಂಟ್ರಿನಾಗ ಏನ್ ಮಾಡ್ಯಾರ ಅಂತಂದ್ರೆ ಆರ್ಟಿಫಿಷಿಯಲಿ ಒಂದು ಕ್ರಿಯೇಟ್ ಮಾಡ್ಲಿಕ್ಕೆ ಹತ್ತಾರ. ಅದು ನಮ್ ಇಂಡಿಯಾದ ಪಾಸಿಬಲ್ ಅದ ಏನು ಒಂದು. ಆಮೇಲೆ ಪಯೋರಿಯಾಕ್ ಏನ್ ಟ್ರೀಟ್ಮೆಂಟ್ ಆಗ್ತದೆ ಇದ್ರಲ್ಲಿ ಹಾರ್ಮೋನ್ಸ್ ಇದರಿಂದ ಅಂತ ಹೇಳಿ ಎರಡನೇ ಪ್ರಶ್ನೆ. ಮೂರನೇದು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ, ಇವ್ರಿಗೆ ಪ್ರಾಬ್ಲಮ್ ಬರ್ತದೆ. ಸ್ವಲ್ಪ ಇಂಜುರಿ ಅದು ನೆಗ್ಲೆಕ್ಟ್ ಮಾಡಿದ್ರೆ ಕ್ಯಾನ್ಸರ್ ಆಗ್ತದೆ. ಸರ್ ಪ್ರಶ್ನೆ ಸ್ವಲ್ಪ ಶಾರ್ಟ್ ಆಗಿರ್ಲಿ, ಮಾತಾಡಿ ಡಾಕ್ಟರ್. ನೀವು ಹೇಳಿದಂಗೆ ಇದು ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಮಾಡ್ತೀವ್ರಿ ಮೆನೋಪಾಸ್ನಾಗೆ, ಋತು ಬಂದ ಸಮಯದಾಗೆ. ಬಟ್ ಅದರದೇ ಆದ ಕೆಲವು ಸೈಡ್ ಎಫೆಕ್ಟ್ಸ್ ಇರ್ತಾವ್ರಿ, ಅಡ್ಡ ಪರಿಣಾಮಗಳು ಇರ್ತಾವ. ಅದರಿಂದ ಇಂಡಿಯಾದಲ್ಲಿ ಅಷ್ಟು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಲ್ರಿ. ಮತ್ತೆ ಇನ್ನೊಂದೇನಂದ್ರೆ, ಬಾಯಿ ಸಮಸ್ಯೆಗಳು ಕೆಲವು ಅಲ್ಲಿ ಬಾಯಿ ಚಿಕಿತ್ಸೆಗಳಿಂದನೇ ಕೆಲವು ಟ್ರೀಟ್ ಮಾಡಬಹುದು. ಆದ್ರಿಂದ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಬಾಯಿನ ಸಮಸ್ಯೆಗೆ ಅವಶ್ಯಕತೆ ಬೀಳೋದಿಲ್ಲರಿ. ಹೌದೌದು, ಅದಕ್ಕೂ ಟ್ರೀಟ್ಮೆಂಟ್ ಐತಿ. ಮೊದಲು ನಾ ಬಾಯಿ ತಪಾಸಣೆ ಮಾಡಿದ್ಮೇಲೆ ಬಾಯಲ್ಲಿ ಏನು ತೊಂದರೆ ಇದೆ ಏನು ಅಂತ ನೋಡಿದ್ಮೇಲೆ ಅದು ನಾವು ಟ್ರೀಟ್ಮೆಂಟನ್ನು ಕೊಡ್ಬೋದ್ರಿ. ದಯವಿಟ್ಟು ಕೇಳಿದ್ರೆ, ಬಾಯಿಯ ಆರೋಗ್ಯದ ಮೇಲೆ ಸ್ತ್ರೀ ಹಾರ್ಮೋನುಗಳ ಪರಿಣಾಮ, ಹೆಣ್ಮಕ್ಳು ತಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಕಾಲ್ ಮಾಡಿ. ಹಲೋ ನಮಸ್ತೆ. ಹಲೋ ಹಲೋ ಹಲೋ ನಾ ಇಲ್ಲಿ ಹಳೆಹುಳಿ ಅಂದ್ರೆ ನಾಳೆ ಅಂತ ಮಾತಾಡೋದ್ರೆ ಹೇಳ್ರಿ. ಹಲೋ ಹೇಳ್ರಿ ಹೇಳ್ರಿ. ಹಾಗಾದ್ರೆ ಇವತ್ತಿನ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು ನಂಗೆ. ಸಾಯಿಬ್ರ, 5 ದಿವಸದಿಂದ ಜಿಂಗಲ್ ಬರ್ತಾ ಇದೆ, ಬಾಯಿಯ ಆರೋಗ್ಯದ ಮೇಲೆ ಸ್ತ್ರೀ ಹಾರ್ಮೋನುಗಳ ಪರಿಣಾಮಗಳು, ವೇಳೆ ಆಗ್ತಾ ಇದೆ, ಪ್ರಶ್ನೆ ಕೇಳಿ. ಅಂದ್ರೆ ನೀವು ಈಗ ಯಾವ ಏಜು ಹೆಣ್ಮಕ್ಳಿದ್ದಾಳೆ ಅನ್ನೋದ್ರ ಮೇಲೆ ನಾವು ನೋಡ್ಬೇಕಾಗ್ತೈತ್ರಿ. ಅಂದರೆ ಆಕೆ ಗರ್ಭವತಿ ಇದ್ದಾಳ ಅಥವಾ ಋತುಬಂಧ ಬಂದಿರೋ ಮಹಿಳೆನ ಏನು ಅಂತ. ಮತ್ತು ಏನೇ ಇದ್ರೂ ಆವಾಗವಾಗ ಬಾಯಿನ ತಪಾಸಣೆ ಮಾಡಿಸ್ಕೊಂಡು ಬಾಯಲ್ಲಿ ಏನು ಕಾಯಿಲೆಗಳಿದೆ ಅನ್ನೋದನ್ನು ನಾವು ಕಂಡಿಡಿದ ಮೇಲೆ ಅದಕ್ಕೇನು ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನು ನಾವು ನೋಡಬೇಕಾಗ್ತೈತಿ. ನೀವು ನಮ್ಮ ಆಸ್ಪತ್ರೆಗೆ ಬಂದರೆ ನಾವು ತಪಾಸ್ ಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆನ ನಾವು ಅಡ್ವೈಸ್ ಮಾಡ್ತೀವಿ ರೀ. ನಮಸ್ತೆ ನಮಸ್ತೆ. ಅಲ್ರಿ ಧರ್ಮಸ್ಥಳ ಕೇಳಿದ್ರೆ ಬಹಳ ಯೂಸ್ ಆಗತ್ತಲ್ಲ ಅಂತ ಸರ್ ಎಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೀವಿ. ಬಾಯಿಯ ಆರೋಗ್ಯದ ಮೇಲೆ ಸ್ತ್ರೀ ಹಾರ್ಮೋನುಗಳ ಪರಿಣಾಮಗಳು ಈ ವಿಷಯ ಇವತ್ತು. ದಯವಿಟ್ಟು ಯಾರಿಗೆ ಸಮಸ್ಯೆ ಇದೆ ಅವ್ರು ಕಾಲ್ ಮಾಡಿ ಅಂತ ವಿನಂತಿಸ್ತಾ ಮುಂದಿನ ಕರೆ ನೋಡ್ತಾ ಇದ್ದೀವಿ. ಹಲೋ ನಮಸ್ತೆ. ಹಲೋ ಮಲಗಾವ್ರೆ ಹೇಳ್ರಿ. ಈ ಶಾಲಾ ಮಾತಾಡ್ತಾ ನೋಡ್ರಿ ಕೊಡಿ. ಹಲೋ ಮೇಡಮ್ ಹೇಳ್ರಿ ಹೇಳ್ರಿ. ನಮಗ 55 ಹೇಳಿ. 55 ಕ್ಲಿಯರ್ ಆಗಿಲ್ಲ ನೀವು ಮಾತಾಡ್ತಿರೋದು, ಸ್ವಲ್ಪ ಸರಿಯಾಗಿ ಮಾತಾಡಿ. ಹಲೋ ರೀ ಹೇಳಿ ಹೇಳಿ. ಹಾ ಅಂದ್ರೆ ಅಮ್ಮ ಅದು ನಿಮ್ಮ ಯಾವಾಗಾದ್ರೂ ಹಲ್ಲಿನ ಡಾಕ್ಟರ್ ಕಡೆ ಹೋಗಿದ್ರಿ, ತಪಾಸ್ ಮಾಡಿಸ್ಕೊಂಡಿರಿ ಯಾವಾಗಾದ್ರು? ಏನು ಈಗ 15 ದಿವಸ ಆಯ್ತು ಅವ್ರಿಗೆ? 55 ವರ್ಷ ಅಲ್ಲ. ಈ ಏಜ್ ನಲ್ಲಿ ಏನಾಗ್ತೈತ ಅಂದ್ರ ಒಸಡಿ ಎಲ್ಲ ಸ್ವಲ್ಪ ಕೆಳಗ್ ಸರ್ದಿರ್ತಾವ್ರಿ, ಅದರಿಂದ ನಿಮಗೆ ಇದು ಉಳಿ ಅಥವಾ ತಣ್ಣಂದೇನಾದರೂ ತಗೊಂಡಾಗ ಜುಮ್ ಜುಮ್ ಅನ್ನೋದು ಈ ತೊಂದರೆಗಳೆಲ್ಲ ಆಗುತ್ತೆ. ಸೊ ಅದಕ್ಕೆ ನಾವು ನೋಡಿ ಅದು ಫಿಲ್ಲಿಂಗ್ ಏನಾದರೂ ಬೇಕಾಗ್ತೈತಾ ಇಲ್ಲ ಏನಾದರೂ ಒಂದು ಸಣ್ಣ ಏನೋ ಚಿಕಿತ್ಸೆ ಮುಖಾಂತರ ಏನಾದರೂ ಸರಿ ಮಾಡ್ಬೋದಾ ಅಂತ ನೋಡ್ಬೋದು. ನೀವು ನಮ್ಮ ಆಸ್ಪತ್ರೆಗೆ ಬಂದರೆ ನಾವು ನಿಮಗೆ ಏನು ಬೇಕಾ ಟ್ರೀಟ್ಮೆಂಟ್ನ ನಾವು ಮಾಡ್ತೀವಮ್ಮ. ಹಲೋ ಹಲೋ ಹಲೋ ಹೇಳಿ. ಹಲೋ ನಾವು ಈಗ ಕರೆ ಮಾಡಿದ್ರಿ ಮಂಜುನಾಥ್ ನಡಗರ್ ಅಂತೀರಿ, ಹಳೇಬಳಿಂದ ಮಾತಾಡೋದು. ನಡಗಿರ್ ಅವರ ಪ್ರಶ್ನೆ ಕೇಳಿ ಬೇಗ ಬೇಗ, ಟೈಮ್ ಇಲ್ಲ. ಅಂತ ಏನು ಕ್ರಮ ಕೈಗೊಳ್ಬೇಕು ಅಂತ ಅಂತೇಳಿ ಇವಾಗ ಏನಂದ್ರಿ? ನಂಗೆ ಗೊತ್ತಾಗ್ಲಿಲ್ರಿ. ಅದೇ ಅದೇ ನಾನು ಅದೇ ಹೇಳಿದ್ದು. ಸಿ ಇದು ಹಾರ್ಮೋನ್ಗಳು ಏರಿಳಿತಗಳು ಏನಾಗ್ತಾವಲ್ರಿ ಅದು ನಮ್ಮ ಕೈನಾಗಿಲ್ರಿ, ಅಂದರೆ ಅದು ನಾವು ಹುಟ್ಟಿದಾಗಿನಿಂದ ಅದು ಏರಿಳಿತಗಳು ನಾವು ಸಾಯೋ ಮಟ್ಟ ಅದು ಇದ್ದದ್ದೇ. ಆದರೆ ಆ ಪ್ರತಿ ಹಂತದಲ್ಲೂ ಋತುಚಕ್ರ ಬಂದಾಗ, ಗರ್ಭಾವಸ್ಥೆ ಮತ್ತು ಋತುಬಂಧ, ಎಸ್ಪೆಷಲಿ ನಾವು ಋತುಬಂಧ ಬಂದಾಗ ಬಾಯಲ್ಲಿ ಭಾಳನೇ ತೊಂದರೆಗಳಾಗುತ್ತೆ. ಸೊ ಅದನ್ನ ನಾವು ಏನ್ ತೊಂದರೆ ಇದೆ ಅನ್ನೋದ್ರ ಮೇಲೆ ನಾವು ಅದಕ್ಕೆ ಚಿಕಿತ್ಸೆ ಕೊಡ್ಬೇಕಾಗ್ತೈತ್ರಿ. ಹಲೋ ಹಲೋ ಮೇಡಮ್ ಹೇಳಿ. ಇವಾಗ ಬಾಯಿಗೆ ಗಂಟ್ಲಾಗ ನೋವಾಕವ್ರಲ್ಲ, ಗಂಟ್ಲಾಗ ಗುಳ್ಳೆ ಹೇಳ್ತಾವ್ರಲ್ಲ, ಗಂಟ್ಲದಲ್ಲಿ ಗುಳ್ಳೆ ಹೇಳತ್ತೆ. ಅದರಿಂದ ನಿಮ್ಗೇನ್ ಯಾರಿಗ ಆಗ್ತೈತ್ರಿ ಅದು? ನಮ್ಮ ಮಗಳಿಗೆ ಹಾಸ್ಟೆಲ್ ಅಲ್ಲ ರೀ. ಆಕಿ ಏಜ್ ಎಷ್ಟೈತ್ರಿ? 24 ವರ್ಷ. ಅಂದ್ರೆ ಅದು ಬರೇ ಗಂಟ್ಲಾಗೆ ಆಗ್ತೈತಿ ಇಲ್ಲ ಬಾಯಲ್ಲೂ ಆಗ್ತೈತಿ ಅಂತ? ಗಂಟ್ಲ ಮತ್ತ ಸ್ವಲ್ಪ ಬಾಯಿಗುಳ್ಳೆ ಹೇಳ್ತಾವ್ರಿ. ಬಾಯಿಗುಳ್ಳೆ. ಆಕಿ ಏನು ಓದಾತಾಳ್ರಿ? ಓದಾತಾಳ್ರಿ. ಅಂದ್ರೆ ಅಕ್ಕಿನ ಕೇಳ್ರಿ, ಅಂದ್ರೆ ಈ ಪರೀಕ್ಷೆ ಮುಂದೇನಾದ್ರೂ ಆಗ್ತೈತಿ ಇಲ್ಲ ತಿಂಗಳ ಮುಟ್ಟು ಬರ್ತೈತಲ್ಲ ಆ ಟೈಮಿಗೆ ಆಗ್ತೈತಿ ಏನಂತ. ಅದೇ ನಾನು ಹೇಳ್ದಂಗೆ ಈ ಮುಟ್ಟು ಬರಕ್ಕಿನ್ನ ಒಂದು 2-3 ದಿನ ಮುಂಚೆ ಆಗ್ತೈತ್ರಿ, ಆಮೇಲೆ ಅದು ಸರಿ ಹೋಗ್ತೈತಿ. ಅದಲ್ಲದೆ ಕೆಲವೊಮ್ಮೆ ಏನಾಗ್ತೈತಿ, ಪರೀಕ್ಷೆದು ಇದು ಟೆನ್ಷನಿಂದನೂ ಕೆಲವೊಮ್ಮೆ ಬಾಯಲ್ಲಿ ಉಣ್ಣಾಗ್ತಾವ್ರಿ. ಅದಕ್ಕೆ ಸ್ವಲ್ಪ ಅದು ವಿಟಮಿನ್ B12 ಆ ಥರದ್ದು ಮತ್ತು ಅದು ಉರಿ ಕಡಿಮೆ ಆಗಲಿಕ್ಕೆ ನಾವು ಕೆಲವು ಆಯಿಂಟ್ಮೆಂಟ್ಸ್ ಅದನ್ನು ಕೊಡಬೇಕಾಗ್ತೈತ್ರಿ. ಒಮ್ಮೆ ನಮ್ಮ ದವಾಖಾನಿಗೆ ಕರ್ಕೊಂಡು ಬರ್ರಿ, ನಾವು ನೋಡ್ಬಿಟ್ಟು ಏನು ಮಾಡ್ಬೋದು ಅಂತ ನೋಡೋಣ. ಹಲೋ ಹಲೋ ಡಾಕ್ಟರ್. ಹಲೋ ಹೇಳಿ ನಮಸ್ಕಾರ ಡಾಕ್ಟರ್. ಏನಾದ್ರು ಇನ್ನೊಂದು ಮಾತಾಡ್ಲಿಕ್ಕತ್ತೀನಿ. 7-8 ವರ್ಷದ ಹುಡುಗಿಯರ್ ಇರ್ತಾವ ಈಗ ಹಾರ್ಮೋನ್ಸ್ ಇದು ಆಗಿರಂಗಿಲ್ಲ ಕೊಲೆಸ್ಟ್ರಾಲ್, ಅವಾಗ ಹೆಂಗ್ ಪ್ರೊಟೆಕ್ಷನ್ ಆಗ್ತದೆ ಅಲ್ಲಿಗೆ ಅಂತ ಕೇಳ್ಬೇಕು. ಇಲ್ಲ ಆ ಏಜ್ ನಾಗ ಏನೂ ಆಗಂಗಿಲ್ರಿ, ಅದು ಒಮ್ಮೆ ಆ ಋತುಚಕ್ರ ಏನು ಪ್ರಾರಂಭ ಆಗ್ತೈತಲ್ರಿ ಅಲ್ಲಿಂದ ಕೆಲವು ಸಮಸ್ಯೆಗಳು ಆಗ್ತಾ ಹೋಗ್ತಾವೆ. ಅದು ಗರ್ಭಾವಸ್ಥೆ, ಅದು ಆದಮೇಲೆ ಋತುಬಂಧ ಬಂದಾಗಲೇ ಇವೆಲ್ಲ ಹಾರ್ಮೋನ್ಸ್ದು ಅದು ಪ್ರಮಾಣ ದೇಹದಲ್ಲಿ ಕಡಿಮೆ ಆಗೋದ್ರಿಂದ ಇವೆಲ್ಲ ತೊಂದರೆಗಳು ಆಗ್ತಾವ್ರಿ. 8-9 ವರ್ಷದಲ್ಲಿ ಏನೂ ಆಗಲ್ರಿ, ತೊಂದರೆಗಳು ಬರಲ್ಲ. ಹಲೋ ಹಲೋ ಮೇಡಮ್ ಹೇಳಿ. ನಾವು ಗುಡೂರು ಬಿಸಿ ದೊಡ್ಡಮನೆ ಮಾತಾಡಿದ್ರಿ ಮೇಡಮ್. ಪ್ರಶ್ನೆ ಕೇಳಿ ಸರ್. ಹಾ, ಅವರು ನಮ್ಮ ಹೆಣ್ಮಕ್ಳಿಗೆ 45 ವರ್ಷ ವಯಸ್ಸ್ರಿ, ಹಲ್ಲು ಜುಮ್ ಜುಮ್ ಅಂತವು ಬ್ಯಾನ್ ಆಗತ್ತೆ ಅಂತೇಳ್ರಿ ಬಾಯಿ. ಓಕೆ, ಅದು ಹಲ್ ಜುಮ್ ಜುಮ್ ಅನ್ನೋದು ಯಾವಾಗ ಆಗ್ತೈತ್ರಿ? ಅಂದ್ರೆ ಅವ್ರ ಏನಾದ್ರೂ ತಂಬಾಕು ಎಲೆ ಅಡಿಕೆ ಜಗ್ಗಿಯೋದೇನಾದ್ರು ಮಾಡ್ತಾರ್ರಿ? ಇಲ್ರಿ ಇಲ್ರಿ, ಅವ್ರು ಬಿಸಿ ಊಟದ ಅಡಿಗೆ ಮಾಡಕ್ ಹೋಗ್ರಿ, ಯಾವ ತಂಬಾಕುನು ಇಲ್ರಿ, ಏನು ಇಲ್ರಿ, ಚಾಯ್ ಇಲ್ರಿ. ಓಕೆ, ಅಂದ್ರೆ ಅವ್ರಿಗೆ ಏನಾದ್ರು ಹಲ್ ಕಡಿಯೋ ಅಭ್ಯಾಸ ಏನಾದ್ರು ಐತೆನ್ರಿ? ಯಾಕಂದ್ರೆ 45 ವರ್ಷಕ್ಕೆ ಸಾಮಾನ್ಯ ನಾವು ಜುಮ್ ಜುಮ್ ಅನ್ನೋದು ಯಾವಾಗ ನೋಡ್ತೀವಿ ಅಂದ್ರೆ ಏನಾದ್ರು ತಂಬಾಕು ಅಡಿಕೆ ಅಭ್ಯಾಸ, ಮತ್ತೆ ಈ ಬಾಳೆ ಕಡಕ್ ರೊಟ್ಟಿ ಆ ಥರದ್ದು ಬಿರ್ಸಿಂದ ಏನಾದರೂ ತಿಂದರೂ ಸಹ ಆಗುತ್ತೆ. ಸೊ ಅದಕ್ಕೆ ನಾವು ಕೆಲವು ಟೂತ್ ಪೇಸ್ಟನ್ನು ಅಡ್ವೈಸ್ ಮಾಡ್ತೀವಿ. ಮತ್ತು ಒಮ್ಮೆ ಕರ್ಕೊಂಬರ್ರಿ, ನೋಡೋಣ ಏನಾಗೈತಂತ. ಬೇರೆ ಏನಾದರೂ ಹೌದ್ರಿ ಹೌದ್ರಿ. ಹಲೋ ಹಲೋ ಹೇಳಿ. ನಾವು ಶಿರೋಳದಿಂದ, ನರೋನ್ ತಾಲೂಕ್ ಶಿರೋಳದಿಂದ ರೀ ಮೇಡಮ್ ಮಾತಾಡೋದು. ಪ್ರಶ್ನೆ ಕೇಳಿ. ನಮ್ಮ ಹಲ್ಲ ಬಿದ್ದವ್ರಿ, ಮೂರ್ ಹಲ್ ಬಿದ್ದವ್ರಿ, ದೌಡಿ ಹಲ್ಲ. ಅವು ಹುಳ ತಿನ್ನಕತ್ತವ್ರಿ ಮೇಡಮ್, ಏನ್ ಮಾಡಕ್? ಅಂದ್ರೆ ನೋವೇನಾದ್ರೂ ಬರ್ಲಿಕತ್ತೈತ್ರಿ? ನೋವು ಏನಿಲ್ರಿ, ನೋವು ಕಡಿಮೆ ಐತ್ರಿ, ನೋವು ಏನಿಲ್ರಿ ಜಾಸ್ತಿ. ಹೌದಾ? ಮುಂದಿನ ಹಲ್ಲ ಅದಾವೋ ಇಲ್ಲ ಹಿಂದಿನ ಅದಾವೋ? ಹಿಂದಿನ ಅಲ್ರಿ, ಹಿಂದಿನ ದೌಡಿ ಹಲ್ರಿ. ಓಕೆ, ಒಮ್ಮೆ ಬರ್ರಿ ನೋಡೋಣ. ಅದೇನದು ಬರೇ ಬೇರಿದಾವ ಏನು, ಅದನ್ನ ತೆಗೆದು ಏನಾದರೂ ಹಾಕಕ್ ಬರ್ತೈತಂತ ಒಮ್ಮೆ ನೋಡೋಣ. ನೀವು ನಮ್ಮ ದವಾಖಾನಿಗೆ ಬಂದ್ರು ಅಂದ್ರೆ ನಾವು ತಪಾಸ್ ಮಾಡಿ ನೋಡ್ತೇವೆ ರೀ. ಹಲೋ ಹಲೋ, ನಮಸ್ತೆ. ಹಲೋ ಮೇಡಮ್. ಹಲೋ ಕೇಳಿ, ಪ್ರಶ್ನೆ ಕೇಳಿ ಬೇಗ ಕೇಳಿ. ನಾವು ಧಾರವಾಡ ತಾಲೂಕ್ ಕಬ್ಬೇನೂರಿಂದ ಮಾತಾಡೋದ್ರಿ, ಸುಜಾತ ಅಂತ. ಹೇಳಿ ಹೇಳಿ ಸುಜಾತ. ನಾನು ಇವಾಗ 44 ಇಯರ್ಸ್ ಓಲ್ಡ್ ಇದೇನ್ರಿ. ಎಷ್ಟು? ಆಮೇಲೆ 44 ವರ್ಷ. ಓಕೆ, ಹಾ ಹೇಳಿ ಮಾ. ನನಗೆ 14-15 ವರ್ಷದವಳು ಇದ್ದಾಗ್ಲೇನೆ ನನಗೆ ಬಾಯಿ ನೋವು, ನಾಲ್ಗೆ ಹಿಂಗ್ ಮಿಡಲ್ ಬೀಳೋದು, ರೌಂಡ್ ರೌಂಡ್ ಸರ್ಕಲ್ ಆಗೋದು, ರೆಡ್ ರೆಡ್ ಅವಾಗಿಂದ ಐತ್ರಿ. ಆಮೇಲೆ ಅದು ಹಾಸ್ಪಿಟಲ್ ತೋರಿಸಿದಾಗ ಜೆಲ್ ಕೊಡ್ತಾರ, ಸ್ವಲ್ಪ ಹೀಟಿಗೆ ಅಂತಾರ, ಯಾಕಾಗ್ತಿ ಇವಾಗ ಇನ್ನು ಮಟನೂ ಐತಿ. ಅದು ಏನಾಗುತ್ತೆ ಅಂದ್ರೆ ಕೆಲವರು ಮಹಿಳೆಯರಲ್ಲಿ ಏನಾಗುತ್ತೆ, ಕೆಂಪ್ ಕೆಂಪ್ಗೆ ರೌಂಡ್ ರೌಂಡ್ ಒಂದು ಕೆಂಪ್ ಕೆಂಪ್ಗೆ ಆಗ್ತಾವ್ರಿ, ಅದನ್ನ ನಾವು ಜಿಯೋಗ್ರಾಫಿಕ್ ಟಂಗ್ ಅಂತ ಕರಿತೀವಿ. ಅದು ಕೆಲವರಿಗೆ ಆಗ್ತೈತ್ರಿ, ಅದು ಬರೋದು ಹೋಗೋದು ಆಗ್ತೈತಿ. ಸೊ ಅದು ನೀವು ಯಾವಾಗಲೂ ನಾಲಿಗೆನ ಸ್ವಚ್ಛವಾಗಿ ಇಟ್ಕೋಬೇಕ್ರಿ. ನಾಲಿಗೆ ಕ್ಲೀನ್ ಮಾಡೋಕ್ಕೇನೆ ಬೇರೆ ಒಂದು ಬ್ರಷ್ ಇಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಆದಷ್ಟು ನಾಲಿಗೆ ಮೇಲೆ ಆಹಾರಗಳು ಕಲೆಕ್ಟ್, ಆಹಾರ ಪದಾರ್ಥ ಕಲೆಕ್ಟ್ ಆಗದೆ ಇರೋ ಹಂಗೆ ನೋಡ್ಕೋಬೇಕು. ಮತ್ತು ನಿಮಗೆ ಕೆಲವೊಮ್ಮೆ ಈ ಋತುಸ್ರಾವ ಟೈಮಿಗೆ ಸ್ವಲ್ಪ ಏನಾದರೂ ಜಾಸ್ತಿ ಆಗ್ಬೋದು, ಆ ಟೈಮಿಗೆ ನೀವು ಕೆಲವು ಅನೆಸ್ಥೆಟಿಕ್ ಜೆಲ್ಸ್ ಅಂತ ಬರ್ತಾವೆ, ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ರೀ, ನೀವು ಬಂದ್ರೆ ಅದನ್ನು ಹಚ್ಕೊಂಡ್ರೆ ಅದು ಕ್ರಮೇಣ ಕಡಿಮೆ ಆಗ್ತೈತಿ. ಹೌದು, ಕೆಲವೊಮ್ಮೆ ಅದೇ ಕೆಲವೊಮ್ಮೆ ಹೀಟಿಗೆ ಕೂಡ ಆಗ್ತೈತ್ರಿ ಅದು. ಕೇಳಿಗುರೆ, ವೇಳೆ ತುಂಬಾ ಕಡಿಮೆನೇ ಇತ್ತು. ನಾವು ಹೇಳ್ತಾನೆ ಇರ್ತೀವಿ ಮಹಿಳೆಯರ ಸಮಸ್ಯೆಗಳಿದ್ದಾಗ ದಯವಿಟ್ಟು ಮಹಿಳೆಯರಿಗೇನೆ ಕಾಲ್ ಕೊಟ್ಟು ಅವರೇ ಮಾತಾಡೋ ಹಾಗೆ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸ್ತಾ. ಇಷ್ಟೊತ್ತು ಬಾಯಿಯ ಆರೋಗ್ಯದ ಮೇಲೆ ಸ್ತ್ರೀ ಹಾರ್ಮೋನುಗಳ ಪರಿಣಾಮಗಳು ಕುರಿತಂಗೆ ಡಾಕ್ಟರ್ ಶಾಂತಲಾ ಅರುಣ್ ಕುಮಾರ್ ಅವರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ರು. ಅವರು ಸೋಮವಾರದಿಂದ ಶನಿವಾರ ತನಕ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836-24-68-142. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-247-7777 ಅಥವಾ 2-3-2-1-0-0-0 ಅಥವಾ 7-1-8-7-0-0-0. ಈ ವಾರದ ಪ್ರಶ್ನೆ, ಋತುಬಂಧಗೊಳಗಾದಾಗ ಮಹಿಳೆಯರಲ್ಲಿ ಕಂಡುಬರುವ ಎರಡು ಬಾಯಿಯ ಕಾಯಿಲೆಗಳನ್ನು ತಿಳಿಸಿ. ಪ್ರಶ್ನೆ ಮತ್ತೊಮ್ಮೆ, ಋತುಬಂಧಗೊಳಗಾದಾಗ ಮಹಿಳೆಯರಲ್ಲಿ ಕಂಡುಬರುವ ಎರಡು ಬಾಯಿಯ ಕಾಯಿಲೆಗಳನ್ನು ತಿಳಿಸಿ. ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಕಳುಹಿಸ್ರಿ. ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800-0009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು 5800-0009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಈ ತಿಂಗಳ 4ರಂದು ಕೇಳಿದ ಪ್ರಶ್ನೆ, ಮಹಿಳೆಯರಲ್ಲಿ ಯಾವ ವಯಸ್ಸಿನ ನಂತರ ಮ್ಯಾಮೋಗ್ರಾಫಿ ಸ್ಕ್ರೀನಿಂಗ್ ಪರೀಕ್ಷೆಯನ್ನು ಮಾಡಿಸಬೇಕು? ಸರಿಯಾದ ಉತ್ತರ, ಮಹಿಳೆಯರಲ್ಲಿ 40 ವಯಸ್ಸಿನ ನಂತರ ಮ್ಯಾಮೋಗ್ರಾಫಿ ಸ್ಕ್ರೀನಿಂಗ್ ಪರೀಕ್ಷೆಯನ್ನು ಮಾಡಿಸಬೇಕು. ಸರಿಯಾಗಿ ಉತ್ತರಿಸಿ ಬಹುಮಾನವನ್ನು ಗಳಿಸಿದವರು ಪ್ರಶಾಂತ್ ಗಣಪತಿ ಹೆಗಡೆ, ಶಕ್ತಿ ನವಗ್ರಹ ದೇವಸ್ಥಾನ, No. 6, 1ನೇ ಕ್ರಾಸ್, ಉದಯಗಿರಿ ಅಡ್ಡ ರಸ್ತೆ, ಕೆಎನ್ಪುರ, ಮೈಸೂರು, ಪಿನ್ಕೋಡ್ 5700-019. ಪ್ರಶಾಂತ್ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನ ಕಳುಹಿಸಲಾಗ್ತದೆ. ಮುಂದಿನ ವಾರದ ವಿಷಯ, ತೂಕ ಇಳಿಸುವ ಬಗ್ಗೆ ತಿಳಿಯಬೇಕಾದ ಅಂಶಗಳು.